ಕಿಸಾನ್ ವಾಣಿ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ. ಕಾರ್ಯಕ್ರಮ ವೇಗಿಲ ಮಿಡಿತ. ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ನವೀನ್ ಅಂತ. ನಾನು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ಕೃಷಿ ಕೀಟಶಾಸ್ತ್ರ ವಿಭಾಗದಲ್ಲಿ ಹಿರಿಯ ಸಂಶೋಧಕನಾಗಿ ಕೆಲಸ ಮಾಡುತ್ತಿದ್ದೇನೆ. ಇವತ್ತು ನಾವು ತಿಳಿದುಕೊಳ್ಳುವ ವಿಷಯ ಯಾವುದಪ್ಪ ಅಂದರೆ ತೆಂಗಿನಲ್ಲಿ ರೈನೋಸರಸ್ ದುಂಬಿ ಮತ್ತು ಅದರ ನಿರ್ವಹಣಾ ಕ್ರಮಗಳು. ತೆಂಗು ಇದೊಂದು ಕಾಮಧೇನು ಕಲ್ಪವೃಕ್ಷ ಅಂತ ಕರಿತೀವಿ, ಮತ್ತು ತೆಂಗಿನ ಮರವನ್ನು ಸ್ವರ್ಗದ ಮರ, ಸಮೃದ್ಧಿ ವೃಕ್ಷವೆಂದೆಲ್ಲ ನಾವು ವರ್ಣಿಸುತ್ತೇವೆ. ತೆಂಗಿನ ಬೆಳೆ ಕರ್ನಾಟಕ ರಾಜ್ಯದ ಬಹುಮುಖ್ಯವಾದ ವಾಣಿಜ್ಯ ಬೆಳೆ. ತೆಂಗಿನ ಮರದ ಪ್ರತಿಯೊಂದು ಭಾಗವು ನಮ್ಮ ದೈನಂದಿನ ಚಟುವಟಿಕೆಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಬಳಕೆಗೆ ಬರುವಂಥದ್ದು. ಕಾಮಧೇನು ಕಲ್ಪವೃಕ್ಷಕ್ಕೆ ಸಣ್ಣ ಸಸಿಯಿಂದ ದೊಡ್ಡ ಮರದ ಹಂತದವರೆಗೂ ಏನೆಲ್ಲ ರೋಗ ಮತ್ತು ಕೀಟಗಳ ಬಾಧೆಗಳು ಕಂಡುಬರುತ್ತವೆ. ಇತ್ತೀಚಿನ ದಿನಗಳಲ್ಲಿ ರೈನೋಸರಸ್ ದುಂಬಿ ಅಥವಾ ನಾವು ಕೊಂಬಿನ ಹುಳು ಅಂತ ಕರಿತೀವಿ, ಇದು ತೆಂಗಿನ ಬೆಳೆಗಾರರ ನಿದ್ದೆಗೆಡಿಸಿದೆ. ರೈನೋಸರಸ್ ದುಂಬಿಯ ಜೀವನ ಚಕ್ರವನ್ನು ನಾವು ನೋಡಿದಾಗ ಮೇನಾಗಿ ನಾಲ್ಕು ಹಂತಗಳಿವೆ. ಅದರಲ್ಲಿ ಮೊದಲನೇದು ಮೊಟ್ಟೆ, ಮರಿಹುಳು, ಕೋಶಾವಸ್ಥೆ, ಹಾಗೆ ಪ್ರೌಢದುಂಬಿ ಅಂತ ಕರಿತೀವಿ. ಈ ಹೆಣ್ಣು ದುಂಬಿಯು ಮಣ್ಣಿನಲ್ಲಿ ಸಣ್ಣ ಮಣ್ಣಿನ ಕುಡಿಕೆಗಳಲ್ಲಿ ಮೊಟ್ಟೆಗಳನ್ನಿಟ್ಟು 10-15 ದಿವಸಗಳಲ್ಲಿ ಹೊರಬರುತ್ತದೆ. ಮರಿಹುಳುಗಳು ದಪ್ಪನಾಗಿ ಅರ್ಧ ಚಂದ್ರಾಕಾರದಲ್ಲಿದ್ದು ದೇಹದ ಮೇಲೆ ಕೂದಲನ್ನು ಹೊಂದಿರುತ್ತದೆ ಮತ್ತು ಇವು 80-150 ದಿವಸಗಳು ಇರುತ್ತವೆ. ಅದೇ ರೀತಿ 23-28 ದಿನಗಳವರೆಗೆ ಕೋಶಾವಸ್ಥೆಯಲ್ಲಿದ್ದು ಕಪ್ಪು ಮಿಶ್ರಿತ ಕಂದು ಬಣ್ಣವನ್ನು ಹೊಂದಿರುತ್ತದೆ. ಆಮೇಲೆ ರೈನೋಸರಸ್ ದುಂಬಿಯ ಲಕ್ಷಣಗಳು ಏನಪ್ಪ ಅಂದರೆ ಪ್ರೌಢದುಂಬಿಯು ಕಾಂಡ ಅಥವಾ ಸುಳಿಗಳ ಮೃದುವಾದ ಭಾಗವನ್ನು ಕೊರೆದು ತಿನ್ನುತ್ತವೆ. ನಂತರ ಕೊರೆದ ಭಾಗದಲ್ಲಿ ನಾರಿನಂಥ ಪದಾರ್ಥಗಳನ್ನು ರಂಧ್ರದಲ್ಲಿ ಬಿಟ್ಟಿರುತ್ತದೆ. ಈ ಕೀಟದ ಆಕ್ರಮಣದ ಮೊದಲ ಸೂಚನೆ ಏನೆಂದರೆ ರಂಧ್ರದ ದ್ವಾರದಲ್ಲಿ ಕೀಟ ಕೊರೆದು ತಿಂದಿರುವ ಸ್ವಲ್ಪ ನಾರು ಇರುತ್ತದೆ. ಕೀಟದ ಹಾನಿಯು ಜಾಸ್ತಿಯಾದಾಗ ಕೀಟ ಕೊರೆದಿರುವ ನಾರು ಗಣನೀಯ ಪ್ರಮಾಣದಲ್ಲಿ ಗಿಡದ ಬುಡದ ಹತ್ತಿರ ಬಿದ್ದಿರುತ್ತದೆ. ತೀರ್ವ ಹಾನಿಗೊಳಗಾದ ಗರಿಗಳು ಬೀಸಣಿಗೆ ಆಕಾರದಲ್ಲಿದ್ದು ಕತ್ತರಿಯ ಹಾಗೆ ಕತ್ತರಿಸಿದ ಹಾಗೆ ಕಾಣುತ್ತದೆ. ಇವೆಲ್ಲ ಲಕ್ಷಣಗಳನ್ನು ನೋಡಿದ್ದೀವಿ ನಾವು. ಯಾವ ರೀತಿ ನಾವು ಇದನ್ನು ನಿರ್ವಹಣೆ ಮಾಡಬೇಕಪ್ಪ ಅಂದರೆ ನಿಮ್ಮ ಮನೆಯಲ್ಲಿ ಏನಾದರೂ ಉದ್ದನೆಯ ಕಬ್ಬಿಣದ ತಂತಿ ಇದ್ದರೆ ಅದರ ಒಂದು ತುದಿಯನ್ನು ಕೊಕ್ಕೆಯ ರೀತಿ ಮಾಡಿ ಮತ್ತೊಂದು ತುದಿಯ ಹಿಡಿಕೆಯನ್ನು ಬಾಗಿಸಿಕೊಂಡು ತೆಂಗಿನ ಗಿಡದಲ್ಲಿ ದುಂಬಿ ಕೊರೆದ ರಂಧ್ರದಲ್ಲಿ ಕಬ್ಬಿಣದ ಕೊಕ್ಕೆಯನ್ನು ತೂರಿಸಿ ದುಂಬಿಯನ್ನು ತೆಗೆದು ನಾಶಪಡಿಸುವುದು. ಇದು ಭಾರಿ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಗೊಬ್ಬರದ ಗುಂಡಿಗಳಿಗೆ ನಾವು ಕ್ಲೋರೋಪೈರಿಪಾಸ್ ಅಂತ ಕೆಮಿಕಲ್ ಸಿಗುತ್ತೆ, ಅದನ್ನು 2 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಅಲ್ಲೇ ಯಾಕೆ ಮಾಡಬೇಕಪ್ಪ ಅಂದರೆ ಅವು ಇನ್ನೂ ಏನು ಗ್ರಬ್ಸ್ ಅಂತ ಹೇಳ್ತೀವಲ್ಲ ನಾವು, ಅವು ಏನು ಮಾಡ್ತವೆ ಅಂದರೆ ಈ ತಿಪ್ಪೆಯಲ್ಲಿರ್ತದೆ, ಅದೇನು ಹಾನಿ ಮಾಡಲ್ಲ. ನಿಮಗೆ ಹಾನಿ ಮಾಡೋದು ಯಾವುದಪ್ಪ ಅಂದರೆ ಪ್ರೌಢದುಂಬಿ. ಅದಕ್ಕೆ ನೀವು ಅಲ್ಲೇ ಹತೋಟಿ ಮಾಡಿದರೆ ಅದು ದುಂಬಿ ಆಗೋದನ್ನು ತಡೆಗಟ್ಟಬಹುದು. ಆಮೇಲೆ ಅದರಿಂದ ಆಗುವಂತಹ ಹಾನಿಗಳನ್ನು ಕೂಡ ನಾವು ತಡೆಗಟ್ಟಬಹುದು. ಅದೇ ರೀತಿ ನಾವು ಮೆಟ್ರಾಜಿಯಂ ಅನಿಸೋಫಿಲೆ ಅಂತ ಸಿಗುತ್ತೆ, ಅದನ್ನು ಕೂಡ ನಾವು ಸಿಂಪರಣೆ ಮಾಡಬಹುದು. ಆಮೇಲೆ ಲಿಂಗಾಕರ್ಷಕ ಬಲೆಗಳನ್ನು ಬಳಸಿ ಈ ರೈನೋಸರಸ್ ದುಂಬಿ ಹಾವಳಿಯನ್ನು ಕಡಿಮೆ ಮಾಡಬಹುದು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನ್ನ ದೂರವಾಣಿ ಸಂಖ್ಯೆ 9535-72-86-53 ಕರೆ ಮಾಡಿ. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಇದೀಗ ಹೈನುಗಾರಿಕೆಯಲ್ಲಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ದೊಡ್ಡ ಉಳ್ಳಾರ್ತಿ ಗ್ರಾಮದ ಕೃಷಿಕ ಎನ್ ಸಣ್ಣ ತಿಮ್ಮಪ್ಪ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ತಮ್ಮ ಕೃಷಿಯ ಅನುಭವಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಿದ್ದಾರೆ ಚಳ್ಳಕೆರೆ ತಾಲೂಕು ದೊಡ್ಡ ಉಳ್ಳಾರ್ತಿ ಗ್ರಾಮದ ಸಣ್ಣ ತಿಮ್ಮಪ್ಪ ಅವರು. ನಮಸ್ಕಾರ ಸಣ್ಣ ತಿಮ್ಮಪ್ಪ ಅವರಿಗೆ. ನಮಸ್ತೆ ಸರ್. ನಮಸ್ತೆ ಸಣ್ಣ ತಿಮ್ಮಪ್ಪ ಅವರೀಗ ನೀವು ಕೃಷಿ ಬದುಕು ಪ್ರಾರಂಭ ಮಾಡಿ ಎಷ್ಟು ವರ್ಷ ಆಯಿತು? ಸರ್ ನಾವು 8 ವರ್ಷ ಆಯಿತು. ನಾವು ಎಜುಕೇಷನ್ ಆದಮೇಲೆ ಕೃಷಿ ಬಗ್ಗೆ ಒಲವು ತೋರಿ ಕಾಳಜಿಯಿಂದ ಮಾಡ್ತಿದ್ದೀವಿ ಸರ್. ನಿಮ್ಮ ವಿದ್ಯಾಭ್ಯಾಸ ಎಲ್ಲಿವರೆಗೆ ಆಗಿದೆ? ಸರ್ ನಾನು PUC ಡಿಪ್ಲೊಮಾ ಆಗಿದೆ ಸರ್. ಯಾವುದು ಡಿಪ್ಲೊಮಾ? ಇದು ಹೈನುಗಾರಿಕೆ ಸರ್, ವೆಟರ್ನರಿ ಡಿಪ್ಲೊಮಾ ಆಗಿದೆ. ಈಗ ಮತ್ತೆ ಎಲ್ಲಾದರೂ ನೌಕರಿ ಹುಡುಕಿಕೊಂಡು ಹೋಗ್ಬೋದಾಗಿತ್ತಲ್ಲ, ನೀವು ಕೃಷಿಗೆ ಯಾಕೆ ಬಂದ್ರಿ? ಸರ್ ಅದು ಹೈನುಗಾರಿಕೆ ನಾವು ಡಿಪ್ಲೊಮಾ ಮಾಡಿದ್ಮೇಲೆ ಅದು ಸರ್ಕಾರದಿಂದ ಬ್ಯಾನ್ ಮಾಡಿಬಿಟ್ರಿ ಸರ್. ಅದು ಅದಕ್ಕೆ ಅಪಾಯಿಂಟ್ ಸಿಗಲಿಲ್ಲ ನಮಗೆ, ಅದಕ್ಕಾಗಿ ನಾವು ವ್ಯವಸಾಯದತ್ತ ಮುಖ ಮಾಡಿದ್ದೀವಿ ಸರ್. ನಿಮ್ಮದು ಹೊಲ ಎಷ್ಟು ಎಕರೆ ಇದೆ? ಸರ್ ನಮ್ದು 6 ಎಕರೆ ಇದೆ ಸರ್. 3 ಎಕರೆ ನೀರಾವರಿ, 3 ಎಕರೆ ಬೆದಲಿದೆ. ಇನ್ನು 3 ಎಕರೆ ಬೇರೆ ಹಣ ಗುತ್ತಿಗೆ ಮಾಡ್ಕೊಂಡಿದ್ದೀವಿ ಸರ್ ನೀರಾವರಿಗೆ, ಬೇರೆಯವ್ರದ್ದು ಒಟ್ಟಿಗೆ 6 ಎಕರೆ ನೀರಾವರಿ ಮಾಡ್ತಾಯಿದ್ದೀವಿ. ಈಗ ನೀರಾವರಿಯಲ್ಲಿ ಏನೇನು ಬೆಳೀತೀರಿ ಸರ್? ನಾವು ಮೊದಲೆಲ್ಲ ಹೂವು ಮಾಡಿದ್ವಿ ಸರ್, ಒಂದು 3 ಎಕರೆ ಹೂವು ಮಾಡಿದ್ವಿ. ಸುಗಂಧರಾಜ, ಚೆಂಡು, ಕನಕಾಂಬ್ರ, ಸೇವಂತಿಗೆ ಎಲ್ಲ 3 ಎಕರೆಯಲ್ಲೆಲ್ಲ ಹೂವು ಭಾಳ ಚೆನ್ನಾಗಿ ಬೆಳೀತಿದ್ವಿ. ಸ್ವಲ್ಪ ದಾಳಿಂಬ್ರೆ ಕಡೆ ಒಲವು ತೋರಿ ದಾಳಿಂಬ್ರೆಲೆಲ್ಲ ಲಾಸ್ ಆಗಿ ಇವಾಗೆಲ್ಲ ಕಿತ್ತಾಕ್ಬಿಟ್ಟು ಈಗ ಟೊಮೊಟೊ, ಮುಸ್ಕಿನ ಜೋಳ ಈ ಥರ ಮಾಡಿದ್ದೀವಿ. ನೆಕ್ಸ್ಟು ಪ್ಲ್ಯಾನ್ ಇದೆ ಸರ್, ಹೂವು ಬೆಳಿಬೇಕಂತಂದೇಳಿ ಪ್ಲ್ಯಾನ್ ಇದೆ ಸರ್. ಬೆದ್ಲ ಐತಲ್ಲ, ಅದರಲ್ಲಿ ಏನೇನು ಬೆಳಿತೀರಿ ಸರ್? ಶೇಂಗಾ, ತೊಗರಿ, ಅಲಸಂದಿ, ಸಜ್ಜೆ ಇವೆಲ್ಲ ಬೆಳಿತೀವಿ ಸರ್. ಜೈ ಕಡಿಮೆ, ಈಗ 2-3 ವರ್ಷದಿಂದ ಆಗ್ತಾಯಿಲ್ಲ ಸಜ್ಜೆಗೆ. ಗುತ್ತಿಗೆ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಯಾವ ರೀತಿ ಒಪ್ಪಂದ ಮಾಡ್ಕೊಂಡಿರ್ತೀರಿ ಅವ್ರ ಹತ್ರ? ಸರ್ ಅದಿಷ್ಟು ವರ್ಷ ಅಂತಂದೇಳಿ ಮಾತಾಡಿದ್ವಿ, ನಾನು ನಮ್ಮ ಟೈಮ್ ಆದಮೇಲೆ ಬಿಡ್ಬೇಕು ಸರ್. ಏನೇನು ಬೆಳಿತೀರಿ ಅಲ್ಲಿ ಸರ್? ಅಲ್ಲಿ ಕಲ್ಲಂಗಡಿ, ಟೊಮೊಟೊ, ರಾಗಿ ಈ ಥರ ಎಲ್ಲ ಬೆಳಿತೀವಿ ಸರ್. ಈಗ ಗುತ್ತಿಗೆ ಮಾಡ್ಕೊಂಡಿರಲ್ಲ, ಏನಂತ ಮಾಡ್ಕೊಂಡಿರೋ, ಎಕರೆಗೆ ಇಂತಿಷ್ಟು ಅಂತ ಮಾಡಿರ್ತೀರ? ಇಲ್ಲ ಸರ್, 3 ವರ್ಷ ಮಾತಾಡಿದ್ವಿ, ಈ ಟೈಮ್ ಕ್ಲೋಸ್ ಆಗಿದೆ, ಹತ್ರಕ್ಕೆ ಬಂದಿದೆ, ಬಿಡಬೇಕು ಮತ್ತೆ. ಈಗ ನಮ್ಮ ಮೊಲಂದೇ ಸಾಕು, ಈ ಲೇಬರ್ನಲ್ಲಿ ವ್ಯವಸಾಯ ಮಾಡೋದು ಭಾಳ ಕಷ್ಟ ಇದೆ ಸರ್. ದುಡ್ಡು ಬೇಕಾದ್ರೆ ಎಲ್ಲಿಂದ ಬೇಕಾದ್ರೆ ತರ್ಬೋದು, ಲೇಬರ್ನ ತರೋದು ಭಾಳ ಕಷ್ಟ ಇದೆ ಸರ್. ಇವತ್ತು ಇದರಲ್ಲಿ ವ್ಯವಸಾಯ ಮಾಡ್ಬೇಕಂದ್ರೆ ಬಹಳ ಕಷ್ಟ ಇದೆ ಸರ್. ಅದಕ್ಕೋಸ್ಕರ ಸಾಕು ನಮ್ಮದೊಂದೇ ಅಂತಂದೇಳಿ ಡಿಸೈಡ್ ಮಾಡಿದ್ವಿ ಸರ್. ಈಗ ನಿಮ್ಮದು ನೀರಾವರಿ ಮಾಡ್ತಿರಲ್ಲ, ನೀರಿನ ವ್ಯವಸ್ಥೆ ಏನು ಮಾಡಿದ್ದೀರಿ ಸರ್? ನಮ್ಮ 2 ಬೋರ್ವೆಲ್ ಇದ್ದಾವೆ. ಈಗ ಮಳೆಗಾಲ ಚೆನ್ನಾಗಾಗಿರೋದ್ರಿಂದ, ನಮಗೆ ವೇದಾವತಿ ನದಿ ಜೀವನಾಡಿ ಆಗಿರೋದ್ರಿಂದ ಒಳ್ಳೆ ಚೆನ್ನಾಗಿ ನೀರು ಆಗ್ತಾಯಿದೆ ಸರ್. ನಮಗೆ ವೇದಾವತಿ ನದಿನೇ ಜೀವನಾಡಿ ಸರ್. ನಮಗೆ ರಾಣಿಕೆರೆ ಅಂತ ಅಂದ್ಕೊಂಡ್ವಿ, ರಾಣಿಕೆರೆಗಿನ ಜೀವನಾಡಿ ನಮಗೆ ವೇದಾವತಿ ನದಿನೇ. ಯಾಕಂದರೆ ಈಗ ಮೊನ್ನೆ ವೇದಾವತಿ ನದಿ ಒಂದು ತಿಂಗಳಾನುಗಟ್ಟಲೆ ಹರಿದಿರೋದ್ರಿಂದ ನಮ್ಮ ಬೋರಲ್ಲೆಲ್ಲ ತುಂಬ ನೀರು ಹೆಚ್ಚಾಗಿದೆ ಸರ್. ಎಲ್ಲ ಹೌದು ಸರ್, ವೇದಾವತಿದ್ದು ಭಾಳ ನಮಗೆ BTP ಡ್ಯಾಮ್ಗೆ ಹೋಗುತ್ತಲ್ಲ, ಅದು ನಮ್ಮ ಜೀವನಾಡಿ ಆಗಿದೆ ಸರ್ ನಮಗೆಲ್ಲ. ಕೃಷಿಯಲ್ಲದೆ ಮತ್ತೆ ಇನ್ನೇನು ಉಪಕಸಬುಗಳನ್ನು ನೀವು ಮಾಡ್ತೀರ ಸರ್? ನಾವು ಹೈನುಗಾರಿಕೆ ಮಾಡ್ತಿದ್ದೀವಿ ಸರ್. ಹಸುಗಳಿದ್ದಾವೆ, ಎಮ್ಮೆ ಇದೆ? ಹಸು ಇದೆ ಸರ್, ಹಸು ಇದೆ. ಯಾವುದು ಸರ್? ನಮ್ಮದು HF ಇದೆ ಸರ್, HF ಇದೆ. ಆಲಿನ್ ಡೈರಿ ನಾವು ಅಧ್ಯಕ್ಷರಾಗಿ ಈಗ ಕೆಲಸ ನಿರ್ವಹಿಸ್ತಾ ಇದ್ದೀವಿ. ಎಷ್ಟು ಆಕಳ ಇದ್ದಾವೆ ಸರ್? ನಮ್ಮ 4 ಇದ್ದಾವೆ ಸರ್. ಸಾಕಲಿಕ್ಕೆ ಏನೇನು ವ್ಯವಸ್ಥೆ ಮಾಡಿದ್ರೆ, ಅಂದರೆ ಕೊಟ್ಟಿಗೆ ಇರ್ಬೋದು, ಅದಕ್ಕೆ ಮೇವು ಇರ್ಬೋದು, ಅದ್ರ ಶೆಡ್ ಯಾವ ರೀತಿ, ಇದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿ, ನಮ್ಮ ರೈತರು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಸರ್? ಈ ಹೈನುಗಾರಿಕೆ ಅನ್ನೋದು ಭಾಳ ಶ್ರದ್ಧೆಯಿಂದ ಮಾಡಬೇಕಾಗುತ್ತೆ. ಯಾಕಂದರೆ ನಾವು ಇನ್ವೆಸ್ಟ್ಮೆಂಟ್ ಭಾಳ ಮಾಡಿರೋದ್ರಿಂದ ನಮ್ಮ ರೈತರಲ್ಲಿ ನಾವು ಮನವಿ ಮಾಡ್ಕೊಳ್ತಿದ್ದೀವಿ, ಭಾಳ ಇಂಟ್ರೆಸ್ಟ್ ತಗೊಂಡು ಮಾಡಬೇಕಾಗುತ್ತೆ. ಯಾಕಂದರೆ ಇವತ್ತಿನ ದಿವಸದಲ್ಲಿ ಒಂದು ಹಸು ತರಬೇಕಂದ್ರೆ 79,000 ಬೇಕು. ನಾವು ಸ್ವಚ್ಛತೆ ಎಲ್ಲಿರುತ್ತೋ ಅಲ್ಲಿ ನಾವು ಅತಿ ಹೆಚ್ಚಾಗಿ ನಾವು ಹಾಲನ್ನು ಉತ್ಪಾದನೆ ಮಾಡ್ಬೋದು. ನಾವು ಸ್ವಚ್ಛತೆ ಕಡೆಗೆ ಗಮನ ಕೊಡಬೇಕಾಗುತ್ತೆ. ಮತ್ತು ಶೆಡ್ ಕಡೆಗೆ ನಾವು ಶೆಡ್ ಕ್ಲೀನಿಂಗು ಎಲ್ಲ ಭಾಳ ವ್ಯವಸ್ಥಿತವಾಗಿ ನಾವು ಮಾಡಿದರೆ ಒಳ್ಳೆ ಲಾಭದಾಯಕ ಇದೆ ಸರ್. ಇಲ್ಲ ಅಂತಂದಲ್ಲ, ನಾವು ಎಲ್ಲಿ ನಾವು ಸ್ವಲ್ಪ ಬೇಜವಾಬ್ದಾರಿ ಮಾಡ್ತೀವೋ ಸ್ವಲ್ಪ ಚೆನ್ನಾಗಿ ಉತ್ಪಾದನೆ ಮಾಡೋಕ್ಕಾಗಲ್ಲ ಸರ್. ಅದರಿಂದ ನಾವು ರೈತ ಬಾಂಧವರಲ್ಲಿ ಮನವಿ ಮಾಡ್ಕೊಳ್ತಿದ್ದೀವಿ, ಸ್ವಲ್ಪ ನೀವೆಲ್ಲಿ ಸ್ವಚ್ಛತೆ ಕಡೆ ಹೆಚ್ಚು ಗಮನ ಕೊಟ್ಟಲ್ಲಿ ನಮ್ಮ ಹೈನುಗಾರಿಕೆಯಲ್ಲಿ ಒಳ್ಳೆ ಲಾಭ ಇದೆ ಸರ್. ಈಗ ನೀವು ಮಾಡಿದಿರಲ್ಲ, ಎಷ್ಟು ಅಳತೆ ಶೆಡ್ ಮಾಡಿದಿರಿ ಸರ್? ನಾವು 40-30 ಮಾಡಿದ್ದೀವಿ ಸರ್. ಈಗ 4 ಹಸು ಕಟ್ತಿದ್ದೀವಿ, ಒಳ್ಳೆ ಚೆನ್ನಾಗಿದೆ ಸರ್ ಹೈನುಗಾರಿಕೆಯಲ್ಲಿ. ಒಳಗಿನ ವ್ಯವಸ್ಥೆ ಅಂದರೆ ಅದಕ್ಕೆ ಲೈಟಿಂಗು, ಕಿಟಕಿ, ಗಾಳಿ ಹೋಗ್ಲಿಕ್ಕೆ, ನೀವು ಶೆಡ್ ಯಾವುದರಿಂದ ಕಟ್ಟಿದ್ದೀರಿ ಇದ್ರ ಬಗ್ಗೆ ಹೇಳಿ ಸರ್. ನಾವು ಈಗ ಕೂಲಿಂಗ್ ಶೀಟ್ ಹಾಕಿದ್ದೀವಿ. ಕೂಲಿಂಗ್ ಶೀಟ್ ಹಾಕಿದ್ರೆ ಬೇಸಿಗೆಯಲ್ಲಿ ತುಂಬ ಹೀಟ್ ಆಗುತ್ತೆ, ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ ಅಂದರೆ ಸ್ವಲ್ಪ ಓಪನಿಂಗ್ ಸಿಸ್ಟಮೇ ಮಾಡ್ಕೊಂಡಿದ್ದೀವಿ. ಗಾಳಿ ಬೆಳಕು ಅತಿ ಹೆಚ್ಚು ಬಂದರೆ ಹಸುಗಳು ಚೆನ್ನಾಗಿರುತ್ತೆ. ಮತ್ತು ಬೇಸಿಗೆ ಕಾಲದಲ್ಲಿ ತೆಂಗಿನ ಗರಿಗಳ ಮೇಲೆ ಹಾಕಿಬಿಟ್ಟು ಸ್ವಲ್ಪ ಕೂಲಿಂಗ್ ಇರೋ ರೀತಿಯಲ್ಲಿ ಮಾಡಿದರೆ ಹಸುನು ಆರೋಗ್ಯವಾಗಿರುತ್ತೆ, ನಮಗೆ ಒಳ್ಳೆ ಚೆನ್ನಾಗಿ ಉತ್ಪಾದನೆ, ಹಾಲು ಉತ್ಪಾದನೆಯಲ್ಲಿ ಚೆನ್ನಾಗಿ ಲಾಭದಾಯಕವಾಗಿ ಆಗುತ್ತೆ ಸರ್. ನಾವು ಸುಮ್ಮನೆ ಹಂಗೆ ಬಿಸಿಲಿಗೆ ಇದು ಮಾಡೋದು, ತಿರ್ಗಾ ಸ್ವಚ್ಛತೆ ಮಾಡ್ದಂಗಿರೋದು, ಈ ಫ್ಯಾನ್ ಇದ್ದರೆ ಇನ್ನೂ ಚೆನ್ನಾಗಿ ಸೊಳ್ಳೆ ಅದೆಲ್ಲ. ಮಗುನ ಯಾವ ಥರ ಸಾಕ್ತೀವೋ ಆ ಥರ ಸಾಕಿದ್ರೆ ಪೂರ್ತಿ ಹೈನುಗಾರಿಕೆ ಸರ್. ಇಲ್ಲಾಂದರೆ ಇವತ್ತಿನ ದಿವಸದಲ್ಲಿ ಎಷ್ಟೋ ಜನ ನಷ್ಟವಾಗಿದ್ದಾರೆ. ಅದರಿಂದ ಲಾಭದಾಯಕ ಹುದ್ದೆ ಅಂತಂದು ಹೇಳಿಬಿಟ್ಟು ನಾವು ಇನ್ವೆಸ್ಟ್ಮೆಂಟ್ ಮಾಡಿ ನಾವು ನಷ್ಟವಾಗಿರೋರು ಇದ್ರ ಇವತ್ತು 100ರಲ್ಲಿ 70-80% ಕಾಣ್ತಿದ್ದಾರೆ. ಅದರಲ್ಲಿ 20% ಪೂರ್ತಿ ಲಾಭದಾಯಕ ಹುದ್ದೆಯನ್ನಾಗಿ ನಾವು ನೋಡಿದ್ದೀವಿ. ನಾವು ಎಲ್ಲ ಕಡೆ ವಿಸಿಟ್ ಮಾಡೋದ್ರಿಂದ ನೋಡ್ತಾ ಇದ್ದೀವಿ. ನಾವು ನೀವು ಮೇವಿನ ವ್ಯವಸ್ಥೆ ಏನು ಮಾಡಿದ್ರೆ ಸರ್? ನಾವು APR ಹಾಕ್ಕೊಂಡಿದ್ವಿ. ಮತ್ತು ಸುತ್ತೂರ ಬದಿನ ಸುತ್ತ ಸೆಡೆ ಅಂತಾರಲ್ಲ ಸರ್, ಸೆಡೆ ಹಾಕ್ಕೊಂಡಿದ್ವಿ. ಮುಸ್ಕಿನ ಜೋಳ, ಒಟ್ಟು ಈ ಥರ ಎಲ್ಲ ಮೇವು ಇದು ಮಾಡ್ಕೊಂಡು ನಾ ಬಿಳಿಜಾಳ ಸೆಪ್ಪೆ ಆ ಥರ ಎಲ್ಲ ತಗೊಂಬಂದು ಬಣವೆಯಲ್ಲೇ ಇಟ್ಕೊಂಡು ಮೇಯಿಸ್ತೀವಿ ಸರ್, ರಾಗಿ ಹುಲ್ಲು ಇದೆಲ್ಲ. ಈಗ ನೀವು ಹೇಳಿದ್ರೆ ಸ್ವಚ್ಛತೆ ಕಾಪಾಡ್ಕೋಬೇಕು, ಸ್ವಚ್ಛತೆ ಕಾಪಾಡ್ಕೊಂಡ್ರೆ ಇಳುವರಿನ ಚೆನ್ನಾಗಿ ಪಡಿಬಹುದು ಅಂತೇಳಿ, ನೀವು ಅವುಗಳ ಒಂದು ನಿರ್ವಹಣೆ ಹೆಂಗೆ ಮಾಡ್ತೀರ ಅಂದರೆ ಬೆಳಿಗ್ಗೆ ನೀವು ಎಷ್ಟು ಗಂಟೆಗೆ ಎದ್ದು ಅದನ್ನು ಸ್ವಚ್ಛ ಮಾಡೋದು, ಆಮೇಲೆ ಹಾಲು ಕರೆಯೋದು, ನಂತರ ಅವಕ್ಕೆ ಸ್ನಾನ ಮಾಡಿಸೋದು, ಇದನ್ನೆಲ್ಲ ಹೇಳಿ ಯಾವ ರೀತಿ ಮಾಡ್ತೀರಾ? ಸರ್, ನಾವು ಬೆಳಗ್ಗೆ 5:30 ಎದ್ದು ಸಗಣಿ ಎತ್ತಿ ಹಾಕಿ ಫಸ್ಟ್ ಡೈರಿಗೆ ಹಾಲು ಹಾಕಿಬಿಟ್ಟು ಬಂದು ಪೈಪಲ್ಲಿ ನೀರು ಕ್ಲೀನ್ ಮಾಡಿಸ್ಬಿಟ್ಟು ಎಲ್ಲ ಕ್ಲೀನಾಗಿ ಉಜ್ಜಿಬಿಟ್ಟು ಸಗಣಿನ ತೆಗೆದು ಬಿಡ್ಬೇಕು ಸರ್. ವೇಸ್ಟ್ ಸಗಣಿ ಇರುತ್ತಲ್ಲ ಸಣ್ಣದು, ಏನೇನು ಇರಬಾರ್ದು, ಫೆನಾಯಲ್ ಹಾಕಿಬಿಟ್ಟು ಎಲ್ಲ ನೋಣ ಏನು ಕೂತ್ಕೊಳ್ಳೋದಂಗೆ ಭಾಳ ಚೆನ್ನಾಗಿ ಮಾಡಬೇಕು. ಯಾಕಂದರೆ ಹೊರಗಡೆ ಒಂದು ಗಂಟೆ ಎಳೆ ಬಿಸಿಲಿಗೆ ಹಸು ಕಟ್ಟೆ ಹಾಕಿದರೆ ಒಂದು ಏನೋ ಒಂದು ಸೂರ್ಯನ ಎಳೆ ಬಿಸಿಲಿಗೆ ಹಸುಗೆ ರೋಗ ಬರೋದಿಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದರೆ ನಾವು ಒಂದೇ ಹತ್ರ ಒಂದೇ ಕೊಟ್ಟಿಗೆಲ್ಲ ಕಟ್ಟೆ ಹಾಕಿದರೆ ಅದು ಹಸುಗೆ ನಾವು ಒಂದೇ ಹತ್ರ ಕೂತ್ಕೊಂಡಿದ್ರೆ ನಮಗೆ ಆರೋಗ್ಯ ಆಗುತ್ತೆ ಅದೇ ಆಗಲಿ. ಆದ್ದರಿಂದ ಆ ಥರ ಎಲ್ಲ ನಾವು ಮೇಂಟೆನೆನ್ಸ್ ಮಾಡೋದ್ರಿಂದ ಭಾಳ ಚೆನ್ನಾಗಿ ನಮಗೆ ಲಾಭದಾಯಕ ಹುದ್ದೆ ಆಗಿ ನಾವು ಪರಿವರ್ತಿಸ್ಕೋಬೇಕು. ನಾವು ಪರಿವರ್ತನೆ ಮಾಡ್ಕೊಂಡ್ರೆ ಪೂರ್ತಿ ಅದಾಗುತ್ತೆ, ಇಲ್ಲಾಂದರೆ ಇವತ್ತಿನ ದಿವಸದಲ್ಲಿ ಲಾಭದಾಯಕ ಹುದ್ದೆ ಆಗೋಲ್ಲ ಸರ್. ಅದು ನೀವೇನೇನು ಮಾಡ್ತೀರ? ಹಾಲು ಕರೆದ್ಬಿಟ್ಟು ಆಮೇಲೆ ಎಲ್ಲ ಕೊಟ್ಟಿಗೆ ತೊಳೆದು ಹಸುಗಳೆಲ್ಲ ಸ್ನಾನ ಮಾಡಿಸ್ಬಿಟ್ಟು ಆಮೇಲೆ ಶೆಡ್ನೊಳಗೆ ಕಟ್ತೀವಿ ಸರ್. ಆಮೇಲೆ ಹಸುಗಳಿಗೆ ಮೇವು ಅದೆಲ್ಲ ಹಾಕ್ಕೊಂಡು ಮೇಂಟೈನ್ ಮಾಡ್ತೀವಿ ಸರ್. ಮೇವು ಎಷ್ಟು ಸರಿ ಕೊಡ್ತೀರ? ಸರ್, ನಾವು ಒಂದಿನಕ್ಕೆ 4 ಸರಿ ಕೊಡ್ತೀವಿ, ಬೆಳಗ್ಗೆ ಮಧ್ಯಾಹ್ನ ತಿರ್ಗಾ ಸಾಯಂಕಾಲ ತಿರ್ಗಾ ನೈಟ್ ಟೈಮು ಒಂದು ಮೇವು ಹಾಕಿಬಿಡ್ತೀವಿ. ತಿರ್ಗಿ ಬೆಳಗ್ಗೆ ಸಾಯಂಕಾಲ ತೀಕ್ಷ್ಣ ಆಹಾರವಾಗಿ ನಮ್ಮ ಡೈರಿಯಿಂದ ಇವತ್ತಿನ ದಿವಸದಲ್ಲಿ ಎಲ್ಲ ಕಡೆಯೂ ಪಶು ಆಹಾರ ನಮ್ಮ ಡೈರಿ ಕಡೆಯಿಂದ ಕೊಡ್ತಿದ್ವಿ. ಅದು 2 ಟೈಮು ಹಸುಗಳಿಗೆ ಕೊಟ್ಟರೆ ಭಾಳ ಕ್ವಾಲಿಟಿ ಚೆನ್ನಾಗಿರುತ್ತೆ. ಸ್ವಲ್ಪ ಇದು ಶೇಂಗಾ ಹಿಂಡಿ ಕೊಟ್ಟರೆ ಇನ್ನೂ ಹಸುಗಳು ಭಾಳ ಚೆನ್ನಾಗಿರುತ್ತೆ, ಮೈ ಕಟ್ಕೊಂಡು ದಷ್ಟಪುಷ್ಟವಾಗಿರ್ತವೆ. ಅದೆಷ್ಟೇ ಹಾಲು ಕೊಟ್ಟರು ಶೇಂಗಾ ಹಿಂಡಿ ಭಾಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಶೇಂಗಾ ಹಿಂಡಿ ಇದ್ದರೆ ಸ್ವಲ್ಪ ಅದರಲ್ಲಿ ಎಣ್ಣೆ ಅಂಶ ಜಾಸ್ತಿ ಇರೋದ್ರಿಂದ ಹಸುಗಳು ಚೆನ್ನಾಗಿ ಇರುತ್ತೆ, ಅದು ಸ್ವಲ್ಪ ಹಾಲನ್ನು ಜಾಸ್ತಿ ಇಂಪ್ರೂವ್ಮೆಂಟ್ ಆಗುತ್ತೆ ಸರ್. ಅಲ್ಲ, ಹಸಿರು ಮೇವು ಕೊಟ್ಟರೆ ಇಳುವರಿ ಜಾಸ್ತಿ ಆಗುತ್ತೆ ಅಂತಾರೆ, ಹೌದಾ? ಸರ್, ಹಸಿರು ಮೇವು ಕೊಟ್ಟರೆ ಆಗುತ್ತೆ, ಅದರಲ್ಲಿ ಸೆಡೆ ಕೊಟ್ಟರೆ ಭಾಳ ಚೆನ್ನಾಗಾಗುತ್ತೆ ಸರ್. ಸೆಡೆ ಅಂತ ಅಂತಾರಲ್ಲ, ಸೆಡೆ ಸೆಡೆಗೆ ಒಳ್ಳೆ ಹಾಲು ಸರ್. ಸೆಡೆಗೆ ಬಂದಂಗೆ ಹಾಲು ಯಾವುದಕ್ಕೂ ಬರಲ್ಲ ಸರ್. ತಿರ್ಗಿ ಮತ್ತೆ ಮುಸ್ಕಿನ ಜೋಳ ಅಂತ ಇದಿರುತ್ತಲ್ಲ ಸೂಲಂಗಿ ಅಂತಾರಲ್ಲ, ಅದು ಕೊಟ್ಟರೆ ಅದಕ್ಕೂ ಭಾಳ ಚೆನ್ನಾಗಿ ಬರುತ್ತೆ ಸೂಲಂಗಿಗೆ. ಹಸಿರು ಮೇವುಗೂ ಬರುತ್ತೆ, ಅಂದರೆ ಎಳೆ ಹುಲ್ಲು ಆಗಬಾರ್ದು, ಸ್ವಲ್ಪ ಬಲ್ತಿರೋ ಹುಲ್ಲಾದರೆ ಭಾಳ ಚೆನ್ನಾಗಿ ಬರುತ್ತೆ. ಯಾಕಂದರೆ ಜಾಸ್ತಿ ಎಳೆ ಹುಲ್ಲು ನಾವು ಮೇಯಿಸಿದರೆ ನಮಗೆ ಡಿಗ್ರಿ ಸಮಸ್ಯೆ ಆಗುತ್ತೆ, ಯಾಕಂದರೆ ನಾವು ಡೈರಿ ಮ್ಯಾನೇಜ್ಮೆಂಟ್ ನೋಡ್ಕೊತಿರೋದ್ರಿಂದ ನಮಗೆಲ್ಲ ಗೊತ್ತಾಗುತ್ತಲ್ವ. ಎಳೆ ಹುಲ್ಲು ಜಾಸ್ತಿ ಕೊಟ್ಟರೆ ಅದೇನಾಗುತ್ತೆ, ಡಿಗ್ರಿ ಬರೋಲ್ಲ, ಸ್ವಲ್ಪ ಬಲ್ತಿರೋ ಹುಲ್ಲು ಆದರೆ ಚೆನ್ನಾಗಿ ಬರುತ್ತೆ. ಎಳೆ ಹುಲ್ಲು ಕೊಟ್ಟಾಗ ಏನು ಮಾಡಬೇಕಾಗುತ್ತಂದ್ರೆ ಒಂದೊಂದು ಮೇವಿಗೆ ಶೇಂಗಾ ಒಟ್ಟು ಏನನ್ನು ಕೊಟ್ಟರೆ ಭಾಳ ಚೆನ್ನಾಗಿರುತ್ತೆ ಸರ್. ಈಗ ಹಸುಗಳಿಗೆ ಸಮಸ್ಯೆಗಳು ಆಗ್ತಿರ್ತವೆ, ಅಂಥ ಸಂದರ್ಭದಲ್ಲೇ ನೀವು ಹೆಂಗೆ ನಿರ್ವಹಣೆ ಮಾಡ್ತೀರಿ, ಏನೇನು ಸಮಸ್ಯೆಗಳಾಗ ನೀವು ಈಗಾಗಲೇ ಅದನ್ನು ಎದುರಿಸಿದ್ರಿ? ಸರ್, ನಮಗೆ ರೈತರಿಗೆ ಹೆಚ್ಚು ಪ್ರಭಾವ ಬೀರ್ತಿರೋದು ಅಂದರೆ ಕೆಚ್ಚಲು ಬಾವು ಸರ್. ಇವತ್ತಿನ ದಿವಸದಲ್ಲಿ ಎಂಥ 1 ಲಕ್ಷ ರೂಪಾಯಿ ಹಸುತ್ತೆ ಅಂದ್ರೂ ಕೇವಲ ವಿತ್ತಿನ 1 ಗಂಟೆ ಒಳಗಡೆ ಕುಗ್ಗಿಸ್ಬಿಡುತ್ತೆ ಅಂಥ ಕಾಯಿಲೆ, ಅದು ಕೆಚ್ಚಲು ಬಾವು ಅಂತಂದರೆ ಅದು ನಾವೇನು ಮಾಡ್ಬೇಕಂದ್ರೆ ಅದು ನೋಡ್ಕೊಂಡು ಅತಿ ಶೀಘ್ರದಲ್ಲೇ ನಾವು ಟ್ರೀಟ್ಮೆಂಟ್ ಹಾಕಿಸ್ಬೇಕಾಗುತ್ತೆ. ಇಲ್ಲಾಂದರೆ ಅದು ನಮಗೆ ಏನು ಲಾಭನೇ ಆಗಲ್ಲ ಸರ್. ಅದು ಹಸುವಿಂದ ನಾವು ಕೆಚ್ಚಲು ಬಾವು ಏನಿದ್ರು ಡಾಕ್ಟ್ರಿಗಿನ್ನ ಮುಖ್ಯವಾಗಿ ನಾವು ಸ್ವಲ್ಪ 1/2% ಡಾಕ್ಟ್ರ್ ಆಗಬೇಕಾಗುತ್ತೆ ಹಸು ಸಾಕಿದ ಮೇಲೆ. ಯಾವ ಟೈಮ್ಗೆ ಏನು ಮಾಡಬೇಕು ಕೆಚ್ಚಲು ಬಾವಿಗೆ ಅಂತಂದೇಳಿ ನಾವು ತಿಳ್ಕೊಂಡಿರ್ಬೇಕು ಸರ್. ನೀವೇನು ಮಾಡ್ತೀರ? ಸರ್, ನಾವು ಫಸ್ಟ್ ಟೈಮ್ ನಾವು ಆಯುರ್ವೇದಿಕ್ಕಾಗಿ ನಾವು ಲೋಳಿ ಸರ, ನಿಂಬೆಹಣ್ಣು, ಅರಿಶಿನ ಪುಡಿ ಹಾಕಿಬಿಟ್ಟು ಸ್ವಲ್ಪ ಕೆಚ್ಚಲು ಬಾವು ಬಂದಟ್ಟಿಗೆ ಸಿಮ್ಟೆನ್ಸ್ ಗೊತ್ತಾದಟ್ಟಿಗೆ ಅಂಟಿಸ್ಬಿಡ್ತೀವಿ. ಆಮೇಲೆ ಡಾಕ್ಟ್ರ್ ಕನ್ಸಲ್ಟ್ ಮಾಡ್ತೀವಿ, ಇಲ್ಲಾಂದರೆ ನಾವು ಪಿಸ್ಟಿನ್ ಅಂತ ಬರ್ತಾವೆ ಇವತ್ತೆಲ್ಲ ಮಾರ್ಕೆಟಲ್ಲಿ ಸಿಗ್ತಿದ್ದಾವೆ ಮೆಡಿಕಲ್ ಸ್ಟೋರಲ್ಲಿ, ನಾವು ಹಾಕಿಬಿಡ್ತೀವಿ. ನಾವು ಎಷ್ಟು ದಿನ ಇರುತ್ತೆ ಸಮಸ್ಯೆ? ಸರ್, ಅದು 1 ದಿನ 2 ದಿನ ಇರುತ್ತೆ ಸರ್ ಅಷ್ಟೇ. ಅದು ನಾವು ಜಲ್ದಿಗೆ ಇದು ಮಾಡ್ಕೊಂಡ್ರೆ 1 ದಿನ 2 ದಿನಕ್ಕೆ ಕಂಟ್ರೋಲ್ ಆಗುತ್ತೆ, ಇಲ್ಲಾಂದರೆ ಅದು ಹಸು ಜ್ವರ ಬಂದುಬಿಟ್ಟು ಹಸುಗೆ ಭಾಳ ಎಫೆಕ್ಟ್ ಮಾಡಿಬಿಟ್ಟಿದೆ ಸರ್. ಅದಕ್ಕೆ ನಾವು ಕೆಚ್ಚಲು ಬಾವಿಂದೇ ಅರ್ಧ ಪ್ರಾಬ್ಲಮ್ಸ. ಇವಾಗ ನಾವೇನು ಹಸು ತರ್ತಿದ್ದೀವೋ ಅದರಲ್ಲಿ ಕೆಚ್ಚಲು ಬಾವಿಂದ ಜಾಸ್ತಿ ಪ್ರಾಬ್ಲಮ್ ಆಗ್ತಿದೆ ಸರ್. ಅಂದರೆ ಈ ಸಮಸ್ಯೆ ಇದ್ದಾಗ ಹಾಲು ಕೊಡೋದಿಲ್ಲ, ಹಸು ಕಡಿಮೆ ಆಗುತ್ತೆ, ಕುಂಠಿತ ಆಗುತ್ತೆ ಹಾಲು, ಹೆಂಗೆ ಬರುತ್ತೆ? ಈಗ ನಾವು ಚೆನ್ನಾಗಿಲ್ಲದ ನಾವು ಕೆಲಸ ಮಾಡೋಕ್ಕಾಗುತ್ತೆ ಸರ್. ಅದಕ್ಕೆ ಅದು ಅಷ್ಟೇ, ಯಾಕಂದರೆ ಕಸ ತಿಂದ ನಮಗೆ ಹಸ ಇವತ್ತು ಹಾಲು ಕೊಡ್ತಾ ಇರುತ್ತೆ. ಯಾಕಂದರೆ ನಮಗೆ ಈಗ ನಮಗೆ ಬೆನ್ನೆಲುಬು ಇವತ್ತು ಹಸು ಸರ್. ಅದು ಈಗ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ನಮಗೆ ನಮ್ಮಂತನೆಲ್ಲ ಸಾಕುತ್ತೆ, ಇಲ್ಲಾಂದರೆ ಅದು ನಾವು ಅಸಡ್ಡೆ ಮಾಡಿದ್ರೆ ನಮ್ಮನ್ನು ಅದು ಅಸಡ್ಡೆ ಮಾಡುತ್ತೆ. ಇದಲ್ಲದೆ ಮತ್ತೆ ಬೇರೆ ಈ ಕಾಲುಬಾಯಿ ಜ್ವರ ಬರ್ತದಂತಾರೆ, ಇನ್ನೂ ಏನೇನೋ ವೈರಲ್ ಸಮಸ್ಯೆಗಳು ಆಗುತ್ತೆ, ಅಂಥ ಸಮಯದಲ್ಲಿ ಏನು ಮಾಡ್ತೀರಾ? ಸರ್, ನಮ್ಮ ಒಕ್ಕೂಟದಲ್ಲಿ ನಮಗೆ ರೈತರಿಗೆ ಭಾಳ ಚೆನ್ನಾಗಿ ಸಹಕರಿಸಿದ್ದಾರೆ ಸರ್. ಯಾವುದೇ ಕೆಚ್ಚಲು ಬಾವು ಇದಾಗಿ ಇದು ಮುಂಜಾಗ್ರತೆಯಾಗಿ ಲಸಿಕೆ ಹಾಕಿಸ್ತಿದ್ದಾರೆ. ಇವತ್ತು ತಿರ್ಗಾ ಕಾಲು ಬಾಯ್ದು ಕೆಚ್ಚಲು ಬಾಯಿಂದು ಎಲ್ಲ ನಮ್ಮ ಒಕ್ಕೂಟದಿಂದ ನಾವು ನಮಗೆ ಭಾಳ ನಮ್ಮ ಅಧ್ಯಕ್ಷರ ಕಡೆಯಿಂದ ನಮ್ಮ ಡೈರೆಕ್ಟರ್ ವೀರಭದ್ರ ಬಾಬು ಅಂತಿದ್ದಾರೆ ಚಳ್ಳಕೆರೆ ಅವರು, ನಮ್ಮ ಅಧ್ಯಕ್ಷ ಶ್ರೀಪಾದ ರಾವ್ ಅಂತಿದ್ದಾರೆ, ಅವರೆಲ್ಲ ನಮಗೆ ಮುಂಜಾಗ್ರತವಾಗಿ ನಮ್ಮ ಅಧ್ಯಕ್ಷನೆಲ್ಲ ಕರೆದುಬಿಟ್ಟು ನಾವೆಲ್ಲ ಭಾಗವಹಿಸಿ ಇಂಥ ಲಸಿಕೆ ಈ ಡೇಟಿಗೆ ಕೊಡ್ತೀವಿ ಅಂತಂದು ಹೇಳಿಬಿಟ್ಟು ನಮಗೆ ಒಂದು ದಿನಾಂಕ ಪ್ರಕಟ ಮಾಡಿರ್ತಾರೆ. ಆ ದಿನಾಂಕದಂದು ನಾವೆಲ್ಲ ರೈತರಿಗೂ ಅಲ್ಲಿ ಡೈರಿಗೆ ಹಾಲು ಹಾಕಕ್ಕೆ ಬಂದಾಗ ನಾನಾಗಿರಲಿ ನಮ್ಮ ಸೆಕ್ರೆಟ್ರಿ ಆಗಿರಲಿ ನಮ್ಮ ಉತ್ಪಾದಕರಿಗೆಲ್ಲ ಹೇಳಿಬಿಟ್ಟು ನಮ್ಮ ಡೈರೆಕ್ಟರ್ ಆಗಿರಲಿ ಎಲ್ಲ ಹೇಳಿಬಿಟ್ಟು ಆ ಕಾಯಿಲೆ ಬಾಯಿ ಲಸಿಕೆನ ಹಾಕ್ಸ್ತೀವಿ ಸರ್. ನೀವು ಹಾಲನ್ನು ಮಾರಾಟ ನಿಮ್ಮ ಡೈರಿಗೆ ಮಾಡ್ತೀರಾ? ಇಲ್ಲ ಸರ್, ನಾವು ಒಕ್ಕೂಟಕ್ಕೆ ಕಳಿಸ್ತಿದ್ವಿ, ಇಲ್ಲಿಂದ ಅವರು ನಮಗೆ ಅಮೌಂಟ್ ಹಾಕ್ತಾರೆ ಸರ್. ಹೆಂಗೆ ಕೊಡ್ತೀರಿ ಸರ್? ಅದು ಫ್ಯಾಟ್ ಮೇಲ್ ರೇಟ್ ಸರ್, ಫ್ಯಾಟ್ ಮೇಲ್ ರೇಟ್, ಫ್ಯಾಟ್ ಎಷ್ಟಿರುತ್ತೋ ಅಷ್ಟು ರೇಟು ನಾವು ನಿಗದಿ ಮಾಡಿದ್ದೀವಿ ಸರ್. ಅದೇ ಎಷ್ಟು ಫ್ಯಾಟ್ ಇರಬೇಕು ಒಳ್ಳೆ ರೇಟ್ ಸಿಗಬೇಕಂದ್ರೆ? ಸರ್, 4 ಒಂದಿದ್ದರೆ ಒಳ್ಳೆ ರೇಟ್ ಸರ್. ಇವತ್ತು 28-20 ಪಸ ಬೀಳ್ತಾ ಇದೀಗ. ಈ ಸರ್ಕಾರ ಏನೋ 3 ರೂಪಾಯಿ ರೈಸ್ ಮಾಡ್ತೀವಿ ಅಂತಂದು ಮೀಟಿಂಗಲ್ಲಿ ನಿನ್ನೆ ಹಿರಿಯೂರಲ್ಲಿ ಒಂದು ಕ್ಷೀರ ಒಂದು ಅಂತಂದು ಹೇಳಿಬಿಟ್ಟು ನಮ್ಮ ವಿಜಯ ಕರ್ನಾಟಕ ಪತ್ರಿಕೆ ಕಡೆಯಿಂದ ಮಾಡಿದ್ರು. ನಾವು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ. ನಮ್ಮ ಅಧ್ಯಕ್ಷರಾದಂಥ ಶ್ರೀಪಾದ್ ಸಾರು ಮತ್ತು ನಮ್ಮ ಆಲೋ KMF ಆಲೋ ಒಕ್ಕೂಟದ ನಿರ್ದೇಶಕರಾದಂಥ ಸಿ ವೀರಭದ್ರ ಬಾಬು ಸಾರು ಸಹ ಅದರಲ್ಲಿ ಭಾಗವಹಿಸಿದ್ರು. ಅವರು 3 ರೂಪಾಯಿ ನಮ್ಮ CM ಸಾಹೇಬರು ಹೇಳಿದ್ದಾರೆ ಅಂತಂದು ಹೇಳಿಬಿಟ್ಟು ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಒಂದು ವಾರದಲ್ಲಿ ಅದು ಗೊತ್ತಾಗುತ್ತೆ ಅಂತಂದು ಹೇಳಿದ್ದಾರೆ ಸರ್. ಆ ರೀತಿ ಆ ರೇಟು ಸ್ವಲ್ಪ 3 ರೂಪಾಯಿ ಮಾಡಿದರೆ ಒಳ್ಳೆ ಅನುಕೂಲ ಸರ್ ಇವತ್ತು. ಯಾಕಂದರೆ ಒಂದು ಲೀಟ್ರ್ ನೀರು ಬಂದುಬಿಟ್ಟು 20 ರೂಪಾಯಿ ಸರ್ ಫಿಲ್ಟ್ರ್ ನೀರು ಸರ್. ನಮ್ಮ ಹಸು ನಾವು ಏನು ಮೈಯೆಲ್ಲ ಹಿಂಡಿ ನೊಂದರು ಕೊಬ್ಬು ಸಿಹಿಯ ಕೊಡುವುದೇ ಅಂತಂದು ಹೇಳಿಬಿಟ್ಟು ಆ ಮೈಯೆಲ್ಲ ಹಿಂಡ್ಕೊಂಡು ಕೊಟ್ಟಿರೋ ಹಾಲಿಗೆ ಬರೀ 28-30 ರೂಪಾಯಿ ಅಂದರೆ ಏನು ಸರ್ ರೈತನ ಬದುಕು ಇವತ್ತು ಅಸ್ನಾಗದು ಹೆಂಗೆ ಸರ್? ಅದಕ್ಕೆ ನಾವು ಸರ್ಕಾರಕ್ಕೆಲ್ಲ ಮನವಿ ಮಾಡಿದ್ದೀವಿ ಸರ್, ನಮ್ಮ ಒಕ್ಕೂಟದ ಕಡೆಯಿಂದ 3 ರೂಪಾಯಿ ಜಾಸ್ತಿ ಮಾಡ್ತೀವಿ ಅಂತಂದು ಹೇಳಿದ್ದಾರೆ ಸರ್. ನೋಡ್ಬೇಕು. ನೀವು ಹೈನುಗಾರಿಕೆ ಮಾಡೋರು, ಬೇಸಿಗೆಯಲ್ಲಿ ನಿಮಗೆ ಅಂದರೆ ಮಳೆಗಾಲದಲ್ಲಿ ನಿಮಗೆ ಸಾಕಷ್ಟು ಮೇವು ಸಿಗುತ್ತೆ, ಚೆನ್ನಾಗಿರುತ್ತೆ, ವಾತಾವರಣ ಕಡಿಮೆ ಇರ್ತದೆ. ಬೇಸಿಗೆಯಲ್ಲಿ ಬಿಸಿಲು ಜಾಸ್ತಿ ಆದಾಗ ಒಂದು ಹಸಿ ಮೇವು ಸಿಗೋದು ಸ್ವಲ್ಪ ಕುಂಠಿತ ಆಗುತ್ತೆ, ಆಮೇಲೆ ಈ ರಾಸುಗಳಿಗೆ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಆಗ್ತವೆ ಸರ್. ಆ ಟೈಮಲ್ಲಿ ನಾವೇನು ಮಾಡ್ತೀವಿ ಅಂದರೆ ಒಂದಿನಕ್ಕೆ 2 ಸಾರಿ ನಾವು ಸ್ನಾನ ಮಾಡಿಸ್ಬೇಕಾಗುತ್ತೆ ಹಸುನ, ಮತ್ತು ಮೇಲೆ ಸೀಟಿನ ಮೇಲೆ ನಾವು ತೆಂಗಿನ ಗರಿಗಳನ್ನು ಹಾಕ್ಬೇಕಾಗುತ್ತೆ. ಯಾಕೆ ಮತ್ತೆ ಈಗ ಗೋಣಿ ಚೀಲಗಳನ್ನು ಹಾಕ್ಬೇಕಾಗತ್ತೆ, ಮುನ್ನ ಹಸುಗಳ ಮೇಲೆ ಗೋಣಿ ಚೀಲ ಮೇಲೆ ಶೆಡ್ಡಿಗೆ ಇದು ಮಾಡಬೇಕಾಗತ್ತೆ. ಸ್ವಲ್ಪ ಗಿಡಗಳನ್ನು ಸುತ್ತ ನಾವು ನೆಡಬೇಕಾಗತ್ತೆ. ಆ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ನಾವು ವಹಿಸ್ಬೇಕಾಗತ್ತೆ. ಯಾಕಂದರೆ ಉಷ್ಣಾಂಶ ಬಂದುಬಿಟ್ಟು ನಮ್ಮ ಈ ಚಿತ್ರದುರ್ಗ ಡಿಸ್ಟಿಕ್ನಲ್ಲಿ 40 ಮೇಲೆ ಹೋಗುತ್ತೆ ಆ ಟೈಮಲ್ಲಿ. ಆ ಟೈಮಲ್ಲಿ ನಮಗೆ ಸಮಸ್ಯೆ ಭಾಳ ಉಲ್ಬಣ ಆಗುತ್ತೆ. ಅದಕ್ಕೆ ನಾವು ಆದಷ್ಟು ಆ ಟೈಮಲ್ಲಿ ನಾವು ಹೇಳಿದ ರೀತಿಯಾಗಿ ಒಂದು ಮೇಂಟೆನೆನ್ಸ್ ಮಾಡಬೇಕಾಗುತ್ತೆ ಸರ್. ಈ ಮೇವಿನ ಬಗ್ಗೆ ಅಂದರೆ ಏನಾದ್ರು ರಸ್ಮೇವು ಯಾವುದಾದ್ರು ಕೊಡ್ತೀರಾ? ಇಲ್ಲ, ರಸ್ಮೇವು ಏನಿಲ್ಲ ಸರ್. ರಸ್ಮೇವು ಮಾಡೋಕ್ಕೆ ನಾವು 3-4 ಹಸಕ್ಕೆ ಮಾಡೋಕ್ಕಾಗಲ್ಲ. ನೋಡಿದ್ವಿ ರಸ್ಮೇವು ಹೆಂಗೆ ಮಾಡ್ತಾರೆ ಅಂತಂದೆಲ್ಲ ನೋಡಿದ್ವಿ ನಾವು. ಯಾಕಂದರೆ ಧಾರವಾಡ ಹುಬ್ಬಳ್ಳಿ ಧಾರವಾಡಕ್ಕೆ ನಾವು ಟ್ರೈನಿಂಗ್ ಹೋದಾಗ ಅಲ್ಲೆಲ್ಲ ಯಾವ ರೀತಿ ಮಾಡ್ತಾರೆ ರಸ್ಮೇವು ಅಂತಂದೇಳಿ ಎಲ್ಲ ನೋಡಿ ಬಂದಿದ್ವಿ ಸರ್. ಚೆನ್ನಾಗಿರುತ್ತೆ ಹಸುಗಳು ರಸ್ಮೇವು ಹಾಕಿದರೆ ಒಳ್ಳೆ ದಷ್ಟಪುಷ್ಟು ಚೆನ್ನಾಗಿ ಬರ್ತವೆ. ನಾವು 3-4 ಮಾಡ್ಕೊಳಕ್ಕಾಗಲ್ಲ ಅಲ್ವಾ, ಅದಕ್ಕೆ ನಾವೇನು ಶೇಂಗಾ ಹೊಟ್ಟೆ ನಮಗೆ ರಸ್ಮೇವು ಇದ್ದಂಗೆ ಸರ್. ಒಳ್ಳೆ ಆಹಾರ ಅದು ಹಸುಗಳಿಗೆ, ಶೇಂಗಾ ಹೊಟ್ಟೆ ತಗೊಂಡು ಇಟ್ಕೊಬಿಡ್ತೀವಿ ನಾವು. ಜೊತೆಗೆ ಹಿಂಡಿ ಎಲ್ಲ ಕೊಡ್ತೀವಿ, ಹಿಂಡಿ ಮೆಕ್ಕೆಜೋಳದ ಇಟ್ಟು ಮತ್ತು ಡೈರಿ ಪೂಸ ಇವೆಲ್ಲ ಕೊಡ್ತೀವಿ. ಚೆನ್ನಾಗಿರುತ್ತೆ ಕ್ವಾಲಿಟಿ, ಈಗ ನಮ್ಮ ಡೈರಿ ಕಡೆಯಿಂದ ಒಳ್ಳೆ ಕ್ವಾಲಿಟಿ ಇದೆ ಸರ್, ಚೆನ್ನಾಗಿದೆ. ಈ ಕರುಗಳು ಹುಟ್ಟುತ್ತಾವಲ್ಲ, ಅವುಗಳನ್ನ ಏನು ಮಾಡ್ತೀರ ಸರ್? ಈಗ ಹೆಣ್ಣು ಕರು ಆದರೆ ಸಾಕ್ತೀವಿ, ಗಂಡು ಕರು ಆದರೆ ಅದು ಮೇಂಟೆನೆನ್ಸ್ ಮಾಡಲ್ಲ ಸರ್. ಕೆಲವರು ಸಾಯುತ್ತೆ, ಕೆಲವರು ಕೊಟ್ಬಿಡ್ತೀವಿ ಹಿಂಗೆ. ಹೆಣ್ಣು ಕರು ಅಂತೂ ನಾವು ಭಾಳ ಚೆನ್ನಾಗಿ ಸಾಕ್ತೀವಿ ಸರ್. ನಾವೆಲ್ಲ ಕರು ಹೆಂಗೆ ಸಾಕ್ಬೇಕಂತಂದೇಳಿ ನಾವು ಬೇಕಾದರೆ ಒಂದು ಮೀಟಿಂಗ್ನಲ್ಲಿ ಎಲ್ಲರಿಗೆ ರೈತರಿಗೆ ಮನವರಿಕೆ ಮಾಡಿ ಸ್ವಲ್ಪ ಅನುಭವ ನಮಗೆ ಇರೋದ್ರಿಂದ ರೈತರಿಗೆ ಎಲ್ಲ ಹೇಳ್ತೀವಿ ಸರ್ ಈ ಥರ ಮಾಡಿ ಅಂತಂದೇಳಿ. ತಿರ್ಗಾ ಜಂತು ನಿವಾರಕ ಔಷಧಿಗಳು ನಮ್ಮ ಡೈರಿಯಿಂದ ಕೊಡ್ತೀವಿ. ಇಲ್ಲಿ ಪಶುವೈದ್ಯಕೀಯ ಅಧಿಕಾರಿ ಇರ್ತಾರೆ, ಅವ್ರನ್ನೆಲ್ಲ ಕನ್ಸಲ್ಟ್ ಮಾಡ್ತೀವಿ. ಚೆನ್ನಾಗಿ ಸಣ್ಣ ತಿಮ್ಮಪ್ಪರೇ, ನಿಮ್ಮ ಈ ಒಂದು ಹೈನುಗಾರಿಕೆ ಇರ್ಬೋದು ಅಥವಾ ಕೃಷಿಯಲ್ಲಿ ನೀನು ತೊಡಗಿಸ್ಕೊಂಡಿದ್ರಲ್ಲ, ಏನು ಹೂವಿನ ಕೃಷಿ ಮಾಡ್ತೀರಿ, ಟೊಮೆಟೊ ಬೆಳಿತೀವಿ ಅಂತ ಹೇಳಿದರೆ ಇದಕ್ಕೆಲ್ಲ ಒಬ್ಬರಿಂದ ಸಾಧ್ಯ ಆಗಲ್ಲ. ನಿಮ್ಮ ಮನೆಯಲ್ಲಿ ನಿಮಗೆ ಸಹಾಯಕ್ಕೆ ಎಷ್ಟು ಜನ ಇದ್ದಾರೆ, ಯಾರ್ಯಾರು ಇದ್ದಾರೆ? ಸರ್, ನಾವು 4 ಇದ್ದೀವಿ ಸರ್. 2 ಮಕ್ಕಳು ಸ್ಕೂಲಿಗೆ ಹೋಗ್ಕೊಂಡು ಅವರು ಕೆಲಸ ಮಾಡ್ತಿದ್ದಾರೆ, ನಮ್ಮ ಮನೆಯವರು, ನಾನು ಜೊತೆಗೆ ಲೇಬರ್ನ ಇಟ್ಕೊಂತೀವಿ. ಲೇಬರ್ನ ಇಟ್ಕೊಂಡು ಕೆಲಸ ಮಾಡ್ತಿದ್ದೀವಿ ಸರ್. ಇವತ್ತಿನ ದಿವಸದಲ್ಲಿ ಲೇಬರ್ನ ಇಟ್ಕೊಂಡು ಕೆಲಸ 400-500 ರೂಪಾಯಿ ಸರ್ ಒಂದು ಲೇಬರ್ಗೆ. ಅದಕ್ಕೆ ಸ್ವಲ್ಪ ನಾವೇ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ಸರ್. ನಿಮ್ಮ ಒಂದು ಜೀವನದಲ್ಲಿ ಕೃಷಿ ಮಾಡೋದು, ಆಮೇಲೆ ಈ ಡೈಲಿ ಇದೆಲ್ಲ ಒಂದು ಜೀವನದ ಪ್ರತಿನಿತ್ಯ ನಡ್ಕೊಂಡು ಹೋಗುತ್ತದೆ. ಇದಲ್ಲದೆ ಬೇರೆ ಏನೇನೋ ಒಂದು ಚಟುವಟಿಕೆಗಳಲ್ಲಿ ನೀವು ಭಾಗಿಯಾಗ್ತೀರ ಸರ್? ನಾವು ನಮ್ಮ ಜಾನಪದ ಇದರಲ್ಲಿ ನಮಗೆ ಭಾಳ ಆಸಕ್ತಿ ಇದೆ ಸರ್. ನಾವು ಕೋಲು, ಭಜನೆ, ನಾಟಕ, ನಮ್ಮ ಗ್ರಾಮೀಣ ಸೊಗಡಿನ ಏನಿದಾವೆ ಅದರಲ್ಲಿ ಎಲ್ಲ ಪ್ರತಿಯೊಂದು ಕಾರ್ಯಕ್ರಮದಲ್ಲೇ ನಾವು ಭಾಗವಹಿಸ್ತೀವಿ ಸರ್. ಬಯಲಾಟನ ಆಡ್ತೀವಿ ನಾವು, ಕೋಲಾಟ ಆಡ್ತೀವಿ, ಮತ್ತು ಭಜನೆ ಮಾಡ್ತೀವಿ, ಇದರಲ್ಲೆಲ್ಲ ಭಾಗವಹಿಸ್ತೀವಿ ಸರ್. ಎಲ್ಲೆಲ್ಲ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ? ಕಾರ್ಯಕ್ರಮಗಳು ನಾವು ವೀಕ್ಲಿ ಒಂದು ಸಾರಿ ನಾವು ದೇವಸ್ಥಾನದ ಹತ್ರ ಭಜನೆ ಮಾಡ್ತೀವಿ. ಮತ್ತು ಇದು ಯಾವ್ದನ್ನು ಒಂದು ಊರಲ್ಲಿ ಹಬ್ಬ ನಮ್ಮ ಗೌರಿ ಜಾತ್ರೆ ಆದಾಗ ಪ್ರತಿ ವರ್ಷದಲ್ಲಿ ಒಂದು ನಾಟಕ, ನಾವು ಬಯಲಾಟ ನಾಟಕನ ಆಡ್ತಾನೆ ಇರ್ತೀವಿ. ಮಕ್ಕಳು ಇದು ಇಲ್ಲಿಗೆ ಕುಂಠಿತ ಆಗಬಾರ್ದು ನಮ್ಮೂರಲ್ಲಿ ಅಂತಂದು ಹೇಳಿಬಿಟ್ಟು ಮಕ್ಕಳನ್ನು ಒಂದು ಕಲಾವಿದರಾಗಿ ಮಾಡಿರಿ ನಾಟಕ, ನಾವು ಇರ್ತೀವಿ ಜೊತೆಗೆ ಅಂತಂದೇಳಿ ನಾಟಕನೂ ಆಡಿಸ್ತೀವಿ ಸರ್ ನಾವೆಲ್ಲ. ವಾರಕ್ಕೊಂದ್ಸಾರಿ ಭಜನೆ ನಮ್ಮದು ಭಜನೆ ಮಾರುತಿ ಭಜನಾ ಸಂಘ ದೊಡ್ಡವಳಾರ್ತಿ ರಿಜಿಸ್ಟ್ರೇಷನ್ ಸಂಘ ಇದೆ ಸರ್, ಅದರಲ್ಲಿ 14 ಜನ ಮೆಂಬರ್ ಇದ್ದೀವಿ. ಅದನ್ನು ನಡೆಸ್ಕೊಂಡು ಹೋಗ್ತೀವಿ ಸರ್, ಚೆನ್ನಾಗಿ ನಡೀತಾ ಇದೆ. ಜಾನಪದ ಇದರಲ್ಲಿ ಒಟ್ಟಿಗೆ ನಮ್ಮೂರಲ್ಲಿ ಉಳಿಸ್ಬೇಕಂತಂದು ಹೇಳಿಬಿಟ್ಟು ನಡೆಸ್ತಾ ಇದ್ದೀವಿ ಸರ್. ಈಗಿನ ಮಕ್ಕಳಲ್ಲಿ ಅದು ಆಸಕ್ತಿ ಇದೆಯಾ ಸರ್? ಬರ್ತಾಯಿಲ್ಲ ಸರ್, ಬರ್ತಾಯಿಲ್ಲ. ಅದೇ ಒಂದು ಬೇಜಾರು, ಯಾಕಂದರೆ ಈ ಮೊಬೈಲು ಟಿ ವಿ ಅವಳಿಯಲ್ಲಿ ಸರ್ ನಾವು ಭಜನೆ ಮಾಡಿದರೆ, ನಾವು ಹುಡುಗರಾದಾಗ ರಾಮ ಭಜನೆಗೆ ಹೋದರೆ ನಮ್ಮ ಹಿರಿಯರೆಲ್ಲ ಇದ್ದಾಗ ನಮಗೆ ತಾಳ ಬಡಿಯೋಕ್ಕೆ ಸಿಗ್ತಿರಲ್ಲ ಸರ್. ಅಂಥ ಕಾಲದಲ್ಲಿ ನಾವು ಭಜನೆ ಎಲ್ಲ ಕಲಾವಿದರಾಗಿ ಸರ್ ಅವ್ರ ಮನಸ್ಸಿನಲ್ಲಿ ನಾಟಬೇಕದು. ಈಗಿನ ಮಕ್ಕಳಲ್ಲಿ ಅದಿಲ್ಲ ಸರ್, ಬರೋದಿಲ್ಲ, ಏನಿಲ್ಲ. ನಾವು ಹಂಗೆ ಇರೋರೆ ಮಾಡ್ಕೊಂಡು ಹೋಗ್ತಿದ್ವಿ. ನಾಟಕ ಅಂತೂ ಬಿಡೋದೇ ಇಲ್ಲ ಸರ್ ಯಾವುದೇ ಕಾರಣದಿಂದನು. ಬಯಲಾಟ ಇದೆ ಅಲ್ವಾ, ಅದು ನಮ್ಮ ಗ್ರಾಮೀಣ ಸೊಗಡು, ಅದು ಅದರಿಂದ ನಾವು ಬಿಡಬಾರ್ದು ಅಂತಂದೇಳಿ ವರ್ಷಕ್ಕೊಂದು ಸಾರಿ, 6 ತಿಂಗಳಿಗೊಂದು ಸಾರಿ ಊರಲ್ಲಿ ನಾಟಕನ ಆಡ್ತಾನೆ ಇರ್ತೀವಿ ಸರ್. ನೀವು ಆಡ್ತೀರಿ, ನೀವಿರೋ ತನಕ ಆಡ್ತೀರಿ. ನಿಮ್ಮ ಮುಂದಿನ ಜನ್ರೇಷನ್ ಅಂದರೆ ಮುಂದಿನ ಪೀಳಿಗೆ ನಾವು ಏನು ಹೇಳ್ತೀವಲ್ಲ, ಅವರು ಇದರಲ್ಲಿ ಆಸಕ್ತಿ ಇಲ್ಲ. ನೀವೊಂದು ಬೆಳೆಸಿದಂಥ ಕಲೆ ಮುಂದೆ ಉಳಿತೈತೆ ಅಂತ ನಿಮಗೇನನ್ನು ಅನ್ನಿಸ್ತದ? ಇಲ್ಲ ಸರ್, ಉಳಿಯೋದು ಕಷ್ಟ ಸರ್, ಉಳಿಯೋದು ಕಷ್ಟ. ಏನು ನಾವಿರೋವರೆಗೆ ನಡೆಯುತ್ತೆ, ನಾವು ಇನ್ನೇನು ಅದೇ ಒಂದಲ್ಲ ಒಂದಿನ ಮುಪ್ಪಾದಾಗ ಇದಾಗಲೇಬೇಕಲ್ಲ. ಆ ಥರ ನಮಗೆ ಭಾಳ ಆಸಕ್ತಿ ಇದೆ ಸರ್ ಮಕ್ಕಳು ಕಳಿಸ್ಬೇಕಂತಂದು ಹೇಳಿಬಿಟ್ಟು. ಅವರು ಕೆಲವಾರು ಜನ ಹುಡುಗರು ಈಗ ಬಯಲಾಟದಲ್ಲಿ ಭಾಗವಹಿಸ್ತಿದ್ದಾರೆ, ಪಾಪ ಭಾಗವಹಿಸ್ತಿದ್ದಾರೆ. ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಸರ್, ನಾವು ಅದನ್ನ ಉರಿದುಂಬಿಸಿ ಮಾಡೋಂಥ ಕಾಲ ಬಂದಿದೆ ಸರ್. ಸರ್ಕಾರದಿಂದ ಏನೋ ಸ್ವಲ್ಪ ಸಹಾಯಧನಗಳು ಅವು ಇವು ಕೊಟ್ಟರೆ ಚೆನ್ನಾಗಿರುತ್ತೆ ಈ ಕಾಲೇಜುಗಳನ್ನ ಉಳಿಸ್ಕೊಂಡು ಹೋಗೋಕ್ಕೆ. ಈಗ ಅದು ಏನು ಸಿಗ್ತಾ ಇಲ್ಲ ಸರ್, ಮೊದಲು ಸ್ವಲ್ಪ 15,000-20,000 ಸಿಗೋದು, ಇವತ್ತೆಲ್ಲ ಆನ್ಲೈನ್ ಮಾಡಿಬಿಟ್ಟು ಭಾಳ ಕಷ್ಟ ಇದೆ ಸರ್. ಯಾಕಂದರೆ ಗ್ರಾಮೀಣ ಇದರಲ್ಲಿ ಜೀವನ ಮಾಡೋದೇ ಕಷ್ಟ ಆಗಿರುತ್ತೆ. ಒಂದು ನಾಟಕ ಆಡ್ಬೇಕಂದ್ರೆ 45,000 ಇವತ್ತು ಹಣ ಬೇಕಾಗುತ್ತೆ. ನಾವು ಸರ್ಕಾರಕ್ಕೆ ಭಾಳ ಮನವಿ ಮಾಡಿದ್ವಿ ಸರ್, ಮೊದಲೆಲ್ಲ ನಾವು ತಗೊಂಡಿದ್ವಿ 15,000-10,000 ಹಿಂಗೆಲ್ಲ ತೊಗೊಂಡಿದ್ವಿ. ಈ ಒಂದು 2-3 ವರ್ಷದಿಂದ ಏನೋ ನಮಗೆ ಸರ್ಕಾರದಿಂದ ಸಹಾಯಧನ ಸಿಗ್ತಾ ಇಲ್ಲ ಸರ್, ಅದು ಆನ್ಲೈನ್ ಮಾಡಿಬಿಟ್ಟು ಸಿಗ್ತಾ ಇಲ್ಲ ನಮಗೆ. ಒಳ್ಳೆಯದ ಸಣ್ಣ ತಿಮ್ಮಪ್ಪರೇ, ಸಾಕಷ್ಟು ಅನುಭವಗಳನ್ನು ಪಡ್ಕೊಂಡಿರಿ, ಕೃಷಿ ಜೊತೆಗೆ ಹೈನುಗಾರಿಕೆನೂ ಮಾಡ್ತೀರಿ, ಜೊತೆಗೆ ಈ ಒಂದು ಗ್ರಾಮೀಣ ಒಂದು ಕಲೆಗಳನ್ನು ಉಳಿಸೋ ಒಂದು ಪ್ರಯತ್ನ ನೀವು ಮಾಡ್ತಾ ಇದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಒಂದು ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ. ನಮಸ್ತೆ ಸರ್, ನಮಸ್ತೆ. ರೈತ ಬಂಧವರೇ, ಇದುವರೆಗೂ ಹೈನುಗಾರಿಕೆಯಲ್ಲಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ದೊಡ್ಡ ಉಳ್ಳಾರ್ತಿ ಗ್ರಾಮದ ಕೃಷಿಕರಾದಂತಹ ಎನ್ ಸಣ್ಣ ತಿಮ್ಮಪ್ಪ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ದೀರಿ. ಇದುವರೆಗೂ ಈ ಸಂದರ್ಶನವನ್ನು ನಡೆಸಿಕೊಟ್ಟವರು ಬಿ ಸಿದ್ದಣ್ಣ. ಮಾಘ ಫಾಲ್ಗುಣ ಮಾಸ ಶಿಶಿರ ಋತು, ಜನವರಿ ಮಾರ್ಚ್ ಮಧ್ಯೆ ಹಾಲು, ತುಪ್ಪ, ಎಣ್ಣೆ, ಅಕ್ಕಿಗಳಿಂದ ತಯಾರಿಸಿದ ಆಹಾರ ಅತ್ಯುತ್ತಮ. ಶೀತ ಹೆಚ್ಚು, ಜೊತೆಗೆ ಒಣಹವೆ, ಖಾರದ ಆಹಾರ, ಕಹಿ, ಒಗರು ಪದಾರ್ಥ ವರ್ಜಿಸಿ. ತಂಪು ಪಾನೀಯ ನಿಷಿದ್ಧ. ಬಿಸಿನೀರು ಸೇವನೆ, ದೇಹಕ್ಕೆ ಅಭ್ಯಂಜನ, ವ್ಯಾಯಾಮ ಅತಿ ಉತ್ತಮ. ಉತ್ತಮ ಆಹಾರ ಪದ್ಧತಿ, ಶಿಶಿರ ಋತುವಿನಲ್ಲಿ ಆರೋಗ್ಯ ವೃದ್ಧಿ. ಆಯುಷ್ ಉವಾಚ, ಆಯುಷ್ ಪದ್ಧತಿ ನಿಮ್ಮ ಆರೋಗ್ಯ ಸಂಗಾತಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ. ಇನ್ನು ಮುಂದೆ ಕೇಳೋಣ. ವಿವಿಧ ಬೆಳೆಗಳಲ್ಲಿ ಖರ್ಚು ಕಮ್ಮಿಗೊಳಿಸಿ ಅಧಿಕ ಇಳುವರಿ ಪಡೆದು ಹೆಚ್ಚು ಲಾಭ ಗಳಿಸಲು ನೆರವಾಗುವ ನುವಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ನುವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಕೇಳುಗರೆ, ನುವಾಲ್ಗಿ ದ್ರಾವಣವನ್ನ

ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ. ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ಇದೀಗ ಜನಪದ ಗೀತೆಗಳು. ತವರು ನನಗ ಹೇಳಿ ಕಳವಿದರು, ಬಾಳ ದೂರ ನಿನ್ನ ತವರು ನನಗ ಹೇಳಿ ಕಳವಿದರು. ಕತೆಯು ಹೇಳತೇನ ತಂಗಿ ಸುರಿಸಬ್ಯಾಡ ಕಣ್ಣೀರು, ಕತೆಯು ಹೇಳತೇನ ತಂಗಿ ಸುರಿಸಬ್ಯಾಡ ಕಣ್ಣೀರು. ನನ್ನ ಹೆಂಡತಿ ಮರಗುತ್ತಾ ಮಲಗಿದ್ದರು. ಯಾಕಪ್ಪ ಬಳಿಗಾರ ನಿನ್ನ ಕಣ್ಣಲ್ಲಿ ಕಣ್ಣೀರು, ಯಾಕಪ್ಪ ಬಳಿಗಾರ ನಿನ್ನ ಕಣ್ಣಲ್ಲಿ ಕಣ್ಣೀರು. ಆನಂದದ ತವರೂರು ಯಾಕೆ ನನ್ನ ಮರೆತಾರು, ಆನಂದದ ತವರೂರು ಯಾಕೆ ನನ್ನ ಮರೆತಾರು, ಯಾಕೆ ನನ್ನ ಮರೆತಾರು. ಬಾಳ ದೂರ ನಿನ್ನ ತವರು ನನಗ ಹೇಳಿ ಕಳವಿದರು, ಬಾಳ ದೂರ ನಿನ್ನ ತವರು ನನಗ ಹೇಳಿ ಕಳವಿದರು. ಕತೆಯು ಹೇಳತೇನ ತಂಗಿ ಸುರಿಸಬ್ಯಾಡ ಕಣ್ಣೀರು, ಕತೆಯು ಹೇಳತೇನ ತಂಗಿ ಸುರಿಸಬ್ಯಾಡ ಕಣ್ಣೀರು. ಹೇಳಿ ಕಳವಿದರು, ನಿನಗ ಜನ್ಮ ಕೊಟ್ಟವರು ಶಿವನ ಪಾದ ಸೇರಿದರು, ನಿನಗ ಜನ್ಮ ಕೊಟ್ಟವರು ಶಿವನ ಪಾದ ಸೇರಿದರು. ದೂರಾತು ನನ್ನ ತವರು ಅಲ್ಲಿ ನನಗಿನ್ಯಾರು, ದೂರಾತು ನನ್ನ ತವರು ಅಲ್ಲಿ ನನಗಿನ್ಯಾರು, ಹೊಡೆದವರೇ ಹೋದರು ಗಂಡನೆ ನನ್ನ ದೇವರು, ಹೊಡೆದವರೇ ಹೋದರು ಗಂಡನೆ ನನ್ನ ದೇವರು. ನಿನಗ ಜನ್ಮ